ಹಾಯ್, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ನನ್ನ ಹೊಸ ಚಿತ್ರ ರಿಕ್ಕಿ ಸಿನಿಮಾದ ಎಲ್ಲಾ ಹಾಡುಗಳನ್ನು ನೋಡಿ ಓನ್ಲಿ ಆನ್ ಆನಂದ್ ಆಡಿಯೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಿನ ಕಂಡ ಒಂದು ಖುಷಿಯೇ ಸಾಕು, 15 ವರ್ಷದ ಬೆಳಕು ಬಂದಂತೆ. ನದಿಯೊಳಗೆ ಹೆಜ್ಜೆ ಸಪ್ಪಳ ಕೇಳಿ ನಾಚುವ ಮೀನಿನಂತೆ ನಾನಿಂತೆ. ಒಂದು ಸವಿಜೇನ ಸಂಜೆ ಮೈ ತುಂಬಿಕೊಂತು ಆಹ್ವಾನ ಕಳಿಸಿದ್ದೆ ನಾನೇ ಇವತ್ತು. ನಿನ ಅಂದ ಒಂದು ಅದ್ಭುತ ವಿಷಯ, ಅದರೊಳಗೆ ಪ್ರವೇಶವಿದೆಯ ಸಂಗಾತಿ. ನಿನ ತೋರು ಬೆರಳ ತುದಿಯು ತಾಕಿ ತೋಳೆರಡು ಸೇರೋ ತಾಕಿ ದಿನ ಪೂರ್ತಿ. ಆಸೆಯೊಳಗಿ ಕಟಿಸಿಲು ಮಳೆಯೊಳಗು ಬಿಸಿಲು ಕಾಲುಂದ್ರ ತೊಡಿ ಸಂತು ಮೇಲೆ ಮುಗಿಲು. ಪಾಲ್ಯದ ಹರಿಯ ಎದೆಯ ತುಂಬಿದೆದೆಯ ಇಣುಕಿ ಕಸಿದು ಕೊಂಡ ಹೃದಯ. ಕ್ಲಿಕ್ ಹಿಯರ್ ಟು ಸಬ್ಸ್ಕ್ರೈಬ್ ಫಾರ್ ಆನಂದ್ ಆಡಿಯೋಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. Na na na na na he na na na na na re.